ಜನಜೀವನ ಅಸ್ತವ್ಯಸ್ತ. ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ, ಪೊಲೀಸರ ಜವಾಬ್ದಾರಿ, ಮುಖ್ಯಮಂತ್ರಿ. ಭಾರತ ವೈದ್ಯಕೀಯ ಪ್ರವಾಸೋದ್ಯಮದ ಪ್ರಮುಖ ತಾಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಚಾಮರಾಜನಗರ ಜಿಲ್ಲೆಗೆ ನಾಡಿದ್ದು ಮುಖ್ಯಮಂತ್ರಿ ಭೇಟಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. 2,05,00,000 ರೂಪಾಯಿ ಅನುದಾನದಲ್ಲಿ ಗೋಣಿಕೊಪ್ಪ ಕೆ ಬಾಡಗ ಮಂಡಳಿ ಮತ್ತು ಹೈಸಡ್ಲೂರು ಬಾಳಲಿ ಸಂಪರ್ಕ ಮಾಡಿಕೊಡುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಮಂಡಳಿನ ಅನುದಾನದಲ್ಲಿ ನಡೆಯುವ ಎಕ್ಸ್ಪ್ರೆಸ್ ವಿದ್ಯುತ್ ಲೈನ್ ಕೆಲಸಕ್ಕೆ ಶಾಸಕರಾದ ಕೆಜಿ ಬೊಪ್ಪಯ್ಯವು ಪೂಜೆ ನೆರವೇರಿಸಿ ಚಾಲನೆ ಕೊಟ್ಟು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಗೈರ್ದುಲೇತ ಪಾಲಿಕ್ಲಿನಿಕ್ ಪ್ರಕಟಣೆಯಲ್ಲಿ ತಿಳಿಸಿದಳು. ವಿರಾಜಪೇಟೆ ಜೂನಿಯರ್ ಕಾಲೇಜು ಹತ್ತಿರದ ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಟ್ಟಿರುವ ಒಳಾಂಗಣ ಆಟನ ಶಾಸಕರಾದ ಕೆಜಿ ಬೊಪ್ಪಯ್ಯವು ಉದ್ಘಾಟನೆ ಮಾಡಿ ಮಾತಾಡಿ, ಕೊಡಗು ಕ್ರೀಡಾ ಜಿಲ್ಲೆಯಾಗಿದ್ದು ಹಾಕಿ ಜೊತೆಗೆ ಬ್ಯಾರೆ ಆಟಲಿಸ ಕ್ರೀಡಾ ಪ್ರತಿಭೆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಸಾಧನೆ ಮಾಡ್ತಾವಳು, ಅದರಿಂದ ಈ ಪ್ರತಿಭೆಗಳಿಗೆ ಅವಕಾಶ ಕೊಡಿಕೆ ಈ ಒಳಾಂಗಣ ಆಟದ ಬಾಣೆ ಅನುಕೂಲ ಆದೆ ಅಂತ ಅವು ಹೇಳ್ದು. ವಿರಾಜಪೇಟೆ ವಿದ್ಯುತ್ ವಿತರಣಾ ಕೇಂದ್ರ ಮತ್ತೆ ಮಾರ್ಗಲ್ಲಿ ತುರ್ತು ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ 25 ಗಂಟೆ ಮುಟ ವಿರಾಜಪೇಟೆ ತಾಲೂಕಿನ ಆರ್ಜಿ, ಪೆರಂಬಾಡಿ, ಹೆಗ್ಗಳ, ತೋರ, ಬೇಟೋಳಿ, ಗುಂಡಿಕೆರೆ, ನಿರ್ಮಲಗಿರಿ, ಕಣ್ಣಂಗಾಲ, ಚೆಂಬೆಂಬೆಳ್ಳೂರು, ಹಾಲುಗುಂದ, ಕೊಂಡಂಗೇರಿ ಮತ್ತೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲೇತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದಳು. ಕೂಡಿಗೆ ಸೈನಿಕ ಶಾಲೆಯಲ್ಲಿ ನಿನ್ನೆ ಅಂತರ್ನಿಲಯ ಮಟ್ಟದ ಗುಡ್ಡಗಾಡು ಓಟದ ಪೈಪೋಟಿಗೆ ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಜಿ ಕಣ್ಣನವು ಚಾಲನೆ ಕೊಟ್ಟು ಇಲ್ಲಿ 6 ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಿಗೆ ಅವಕಾಶ ಇತ್ತು. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ನಾಳೆ ಅಂತರ್ ಪ್ರೌಢಶಾಲಾ ಹಾಕಿ ಪಂದ್ಯಾಟನ ಏರ್ಪಾಟು ಮಾಡಿದ್ದು ಹೊತ್ತಾರೆ 9:30 ಗಂಟೆಗೆ ಚೆರಿಯಪರಂಬು ಜನರಲ್ ತಿಮ್ಮೆ ಆಟದ ಬಾಣಿಲಿ ಉದ್ಘಾಟನಾ ಜಂಬರ ನಡೆದಿದೆ. ಯುವ ಸಬಲೀಕರಣ ಹಂಗೆ ಕ್ರೀಡಾ ಇಲಾಖೆನ 2022-23 ಸಾಲಿನ ರಾಜ್ಯ ಮಟ್ಟದ ಯುವಜನೋತ್ಸವ ಇದೇ ತಾರೀಕು 17 ಮತ್ತು 18 ಚಿಕ್ಕಮಗಳೂರಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ 1ನೇ ಸ್ಥಾನ ಪಡೆದ ಎಲ್ಲ ವಿಜೇತರು ಭಾಗವಹಿಸುವಂಗೆ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು ತಿಳಿಸಿದರು. ಮಹಾಮಾತೆ ಶ್ರೀ ಶಾರದೇವಿಯವರ 170ನೇ ಜನ್ಮದಿನೋತ್ಸವ ಹಂಗೆ ಕಲ್ಪತರು ಉತ್ಸವ ಇದೇ ತಾರೀಕು 15 ಪೊನ್ನಂಪೇಟೆ ಶ್ರೀ ರಾಮಕೃಷ್ಣ ಶಾರದಾಶ್ರಮದಲ್ಲಿ ನಡೆದಿದೆ. ಕೊಡಗಿನ ಎಲ್ಲ ನಿವೃತ್ತ ಸೈನಿಕರ ಹಂಗೆ ಅವರ ಕುಟುಂಬದವಕ್ಕೆ ಆಟೋಟ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಇದೇ ತಿಂಗಳ ತಾರೀಕು 18 ಏರ್ಪಟ್ಟ ಹುಟ್ಟುತ್ತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರು ತಿಳಿಸಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಮತ್ತು ಮೂಡಬಿದ್ರೆ ಆಳ್ವಾಸ್ ವಿದ್ಯಾಸಂಸ್ಥೆ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 21-27 ಮುಟ ನಡೆಯುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆನ ಲೋಗೋನ ನಾಳೆ ಹೊತ್ತಾರೆ 10 ಗಂಟೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ DDPI ರಂಗಧಾಮಯವು ಬಿಡುಗಡೆ ಮಾಡುವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ನಿಧನ ಸುದ್ದಿ. ಬಾಳೆಲ ಬೆಸ್ಕೂರು ಗ್ರಾಮತ್ರ ನಿವೃತ್ತ ಉಪಾದ್ರಿ ಪಾರ್ವಂಗಡ ಮುದ್ದಪ್ಪ ಗಾಂಧಿ ಇಂದು ಮರಣಪಟ್ಟಿತು. ಒಂಬತ್ತಂಜಿ ಬೈತ್ರ ಪಾರ್ವಂಗಡ ಮುದ್ದಪ್ಪ ಗಾಂಧಿ ಅಂಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಬೆಸ್ಕೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಬಲ್ಲಮೌಟಿ ಗ್ರಾಮದ ಹೊಸೊಕ್ಲು ದಿವಂಗತ ಭೀಮಯ್ಯ ಅವರ ಪುತ್ರ ಪೂಣಚ್ಚ ಅವರು ಇಂದು ಬೆಳಗ್ಗೆ ಮಂಗಳೂರಿನಲ್ಲಿ ನಿಧನರಾದರು. 60 ವರ್ಷ ಪ್ರಾಯದ ಪೂಣಚ್ಚ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿಯ ಭಗವತಿ ನಗರದಲ್ಲಿ ವಾಸವಿದ್ದ ಮಾಜಿ ಸೈನಿಕ ಕುಶಾಲ್ ನಗರದ ಬೊಟ್ಟುಮನೆ ಕುಶಾಲಪ್ಪ ಅವರು ಇಂದು ಸಂಜೆ ನಿಧನರಾದರು. 65 ವರ್ಷ ಪ್ರಾಯದ ಬೊಟ್ಟುಮನೆ ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಮಡಿಕೇರಿಯ ಗ್ರೇಟರ್ ರಾಜಾ ಸಿಟ್ಲ್ ಕೊಡಗು ಕಾಫಿ ಮೇಳಕ್ಕೆ ನಿನಾಂದ ಮೊಳಿ ಇಟ್ಟತ್ತು. ಜಿಲ್ಲಾಡಳಿತ, ಭಾರತೀಯ ಕಾಫಿ ಮಂಡಳಿ, ತೋಟಗಾರಿಕಾ ಇಲಾಖೆ ಆದನೆಲ್ಲ ಮಡಿಕೇರಿಯ ರಾಜಾ ಸಿಟ್ಲ್ ಕಾಫಿ ನಮ್ಮನ ಏರ್ಪಾಡು ಮಾಡಿತ್ತು. ಈ ನಮ್ಮೆಲ್ಲ ಮೊಳಿಯಿಟ್ಟಿತ್ತು ತಕ್ಕ ಪರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್. ಕಾಫಿ ಬೆಳರ ಕೇಳಿನ ಪ್ರತಿಯೊಬ್ಬಂಗ ಅರಿಚಿಡುವ ಉದ್ದೇಶತ್ತು ಈ ಕಾಫಿ ಮೇಳತನ ನಡೆಸಿಯನ್ನುಂಡು ನಣುಚಿ. ಜಿಲ್ಲೆಯ ಬೋರೆ ಬೋರೆ ಭಾಗತಿಂಜ ಕಾಫಿಗೆ ಸಂಬಂಧಪಟ್ಟನಕ್ಕೆ ಸಂಸ್ಥೆ ಪಿನ್ನ ಇಲಾಖೆಯ ಅಂಗಡಿನ ಗ್ರೇಟರ್ ರಾಜಾ ಸಿಟ್ಲ್ ತೊರೆದಿತ್ತು. ಕಾಪಿರ ಮೀದ ಎಲ್ಲರಿಗೂ ಮಾಹಿತಿನ ಪಡೆದವಕ್ಕೆ ಇದೊರು ನಲ್ಲರು ಅವಕಾಶ ಆಯಿತುಂಡು. ಕಾಫಿ ಮಂಡಳಿ, ತೋಟಗಾರಿಕೆ ಪಿನ್ನ ಕೃಷಿ ಇಲಾಖೆಯ ಕೂಡನಕ್ಕೆ ಇರುವುದಂಗೂ ಅವರ ಖಾಸಗಿ ಸಂಸ್ಥೆ ಕೂಡಿಯಾಡಿತುಂಡು ಎಂದು ಅರಿಂಜಿತ್. ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಕೇಂದ್ರ ಕೊಡವ ಮೆರ ಆದನೆಲು ಕೊಡವ ಪೊಮ್ಮಕ್ಕಡ ಒಕ್ಕೂಟ ವಿರಾಜಪೇಟೆ ಇಂಡ ಕೂಟಾದ ನೆಲು ಕೊಡವ ಚರಿತ್ರರ ಮೀದ ವಿಚಾರಗೋಷ್ಠಿ ನಾಳೆ ವಿರಾಜಪೇಟೆ ಕೊಡವ ಸಮಾಜದ ನಡಪ. ಕಾರ್ಯಕ್ರಮಕ್ಕೆ ಪಲಾಕ 9 ಗಂಟೆಗೆ ಮುಳಿಯಿಡುವ ಮುಳ್ಳಯ್ಯಂಗಡ ಮುದೋಷ್ ಪೂವಯ್ಯ ಕೊಡವ ಪಿನ್ನ ಕೊಡಗು ದೇಶ ಅನ್ನುವ ವಿಷಯತ್ತು ಮಾಲೇಟಿನ ಸೀತಮ್ಮ ವಿವೇಕ್ ಅವು ಕೊಡವಾಡ ಪೋನಾಳ ಚರಿತ್ರರ ಪುದಿಯ ತುಡುಕಲು ಅನ್ನುವ ವಿಷಯತ್ತು ವಿಷಯ ಮಂಡನೆ ಮಾಡುವ. ಬಿಎಸ್ಎಫ್ ಮಾಜಿ ಪಟ್ಟಳಕಾರರ ಪಿಂಚಣಿ ಅದಾಲತ್ನ ಕೇಂದ್ರ ಸರ್ಕಾರತ್ರ ಆದ ನೆಲೆ ನಾಳೆ ಪೊಲಾಕ 10 ಗಂಟೆಗೆ ಎಸ್ಟಿಸಿ ಬಿಎಸ್ಎಫ್ ಯಲಹಂಕ ಬೆಂಗಳೂರು ಇಲ್ಲಿ ಏರ್ಪಾಡು ಮಾಡಿತ್ತು. ಇದಂಗೆ ಸಂಬಂಧಪಟ್ಟನಕ್ಕೆ ಬಿಎಸ್ಎಫ್ ಮಾಜಿ ಪಟ್ಟಳಕಾರರ ತಂಗಡ ಪೆನ್ಷನ್ರ ತೊಂದರೆ ತಾಪತ್ರಯ ಉಂಡೆಂಗಿ ಇದರ ಕೂಡಿಯಾಡಿತ್ತು ಇಂಡ ಪ್ರಯೋಜನತನ ಪಡೆದವಲು. ಅವರ ಮಾಹಿತಿಗೆ ಬಿಎಸ್ಎಫ್ ಎಕ್ಸ್ ಸರ್ವಿಸ್ ಮ್ಯಾನ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕತ್ರ ಉಪಾಧ್ಯಕ್ಷಗಳಾದ ಚಂಗುಲಂಡ ಅಯ್ಯಪ್ಪ ಎಂಗಳ ಸಂಪರ್ಕ ಮಾಡಲು. ವಿರಾಜಪೇಟೆ 11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರತರ ಪೆಗ್ಗಳ ಪಿನ್ನ ಚೆಂಬೆಬೆಳ್ಳೂರು ಫೀಡರ್ಲ್ ರಿಪೇರಿ ಪಣಿಯುಳ್ಳಾನುಂಡು ನಾಳೆ ಪಲಾಕ 9 ಗಂಟೆಲಿಂಜ ವೈಪತ್ 5 ಗಂಟೆಗೆ ತನೇ ಕರೆಂಟ್ ಕೊಡ್ಪನ ನಿಪ್ಪಚಿಡುವ. ಇಂಡ ಮಾರಿಪತ್, ಆರ್ಜಿ, ಪೆರಂಬಾಡಿ, ಪೆಗ್ಗಳ, ತೋರ, ಬೇಟೋಳಿ, ಗುಂಡಿಗೆರೆ, ನಿರ್ಮಲಗಿರಿ, ಕಣ್ಣಂಗಾಲ, ಚೆಂಬೆಬೆಳ್ಳೂರು, ಹಾಲುಗುಂದ, ಕೊಂಡಂಗೇರಿ, ಕೂಡನೆನಕೆ ಸುತ್ತಮುತ್ತ ವ್ಯಾಪ್ತಿಲ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಾಕಾರ ತರನೊಂದು ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಂಡಿತು. ಪೊರೆನಾಲು ನಾಡುಕು ಅಡಂಗನ ಕಡಗದಾಳು ಕುರುಳಿ ಅಂಬಲ ಬಂದಲು ಏಳು ನಾಡು ಕೂಡಿ ಕೈಪನತ್ತ ಪುತ್ತರಿ ಕೋಲು ನಮ್ಮೆ ನಾಳೆ ಮಜ್ಜನತ್ರ ಮೀದ ನಡಪಂದು ಅರಂಜಿತು. ಜಿಲ್ಲಾಡಳಿತ ಪಿನ್ನ ಜಿಲ್ಲಾ ಕೌಶಲ್ಯ ಮಿಷನ್ರ ಆದನೆಲ್ಲ ಜಿಲ್ಲಾ ಮಟ್ಟತ್ರ ಉದ್ಯೋಗ ಮೇಳತನ ಏರ್ಪಾಡು ಮಾಡಿತ್ತು. ಇದೇ ತಿಂಗಳ 13ರಂಗ ಕುಶಾಲನಗರ ಪಾಲಿಟೆಕ್ನಿಕ್ ಕಾಲೇಜಲು, ಡಿಸೆಂಬರ್ 16ರಂಗ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಲು, ಪಿನ್ನ 20ರಂಗ ಗೋಣಿಕೊಪ್ಪ ಕಾವೇರಿ ಫಸ್ಟ್ ಗ್ರೇಡ್ ಕಾಲೇಜಲು ನಿರ್ಕಮಾಡಿನ ದಿನ ಪೊಲಾಕ 10 ಗಂಟೆಲಿಂಜ ವೈಪತ್ 4 ಗಂಟೆಗತ್ತನೆ ಉದ್ಯೋಗ ಮೇಳ ನಡಪ. ಭಾರತ ಸ್ಕೌಟ್ಸ್ ಪಿನ್ನ ಗೈಡ್ಸ್ ರಾಜ್ಯ ಸಂಸ್ಥೆ ಪಿನ್ನ ಮೂಡಬಿದ್ರರ ಆಳ್ವಾಸ್ ವಿದ್ಯಾಸಂಸ್ಥೆಯ ಕೂಡುಕೂಟತ್ತು ಇದೇ ತಿಂಗಳ 21ರಿಂದ 27ರಗತ್ತನೆ ನಡಪ. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಸಂಬಂಧಪಟ್ಟನಕ್ಕೆ ಕೊಡಗು ಜಿಲ್ಲೆಯ ಲೋಗೋತ್ತನ ನಾಳೆ ಪೊಲಾಕ 10ರ ಗಂಟೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಗಳಾದ ರಂಗದಾಮಯ್ಯ ಅವು ಸ್ಕೌಟ್ಸ್ ಪಿನ್ನ ಗೈಡ್ಸ್ ಭವನತ್ತು ಬಿಡುಗಡೆ ಮಾಡುವ. ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಆದನೆಲ್ಲಿ ತಾತ್ಕಾಲಿಕ ಸತ್ಯಾಪನೆ ಮುದ್ರೆ ಶಿಬಿರ ಇದೇ ತಿಂಗಳ 10ರಿಂದ ಶುರುವಾಯಿತು. ಈ ತಿಂಗಳ 17ರಂಗತ್ತನೆ ಸೋಮವಾರಪೇಟೆ ಕರ್ನಾಟಕ ಬ್ಯಾಂಕ್ ಕಟ್ಟಡತ್ತು ನಡಪ. ಸಾರ್ವಜನಿಕಂಗ ಉಪಯೋಗಿಸಿಡುವ ಅಳತೆ ತೂಕತ್ರ ಸಾಧನತನ ಅಡ್ತಪೋಯಿತು ಸತ್ಯಾಪನೆ ಮುದ್ರೆ ಮಾಡಿಯವನಕ್ಕೆ ಕಾನೂನು ಮಾಪನ ಶಾಸ್ತ್ರ ನಿರ್ದೇಶಕಂಗ ಅರಿಚಿಟ್ಟಿತು. ಇಲ್ಲಿ ಸುದ್ದಿ ಸಮಾಚಾರ ತುಂದತ್ತು. ಸುದ್ದಿ ಸಮಾಚಾರ ಪ್ರಸಾರವಾಯಿತು. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:59:53. ಇನ್ನು ಮುಂದೆ 7 ಗಂಟೆಗೆ ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಿದ್ದಾರೆ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಟಿಆರ್ ಸಂಜನಾ. ಕೇಳಿ ಏರ್ ನೆಕ್ಸ್ಟ್. ಗುಡ್ ಈವ್ನಿಂಗ್ ಇಂಡಿಯಾ, ಮೈ ನೇಮ್ ಇಸ್ ಸಂಜನಾ ಫ್ರಮ್ ವಿದ್ಯಾವರ್ಧಕ ಸಂಘ ಫಸ್ಟ್ ಗ್ರೇಡ್ ಕಾಲೇಜ್. ಐ ಆಮ್ ಇನ್ ಮೈ ಫೈನಲ್ ಇಯರ್ ಆಫ್ ಬಿಕಾಮ್ ಅಂಡ್ ಅವಿಡ್ ರೀಡರ್, ಟ್ರೈನ್ಡ್ ಸಿಂಗರ್ ಅಂಡ್ ಡಿಜಿಟಲ್ ಕ್ರಿಯೇಟರ್. ಮೈ ಟಾಪಿಕ್ ಫಾರ್ ದಿ ಡೇ ಇಸ್ ಎಲೆಕ್ಷನ್ ಅಂಡ್ ವೋಟಿಂಗ್ ರೈಟ್ಸ್ ಫಾರ್ ಯೂತ್ ಇನ್ ಇಂಡಿಯಾ. ಬಿಫೋರ್ ಐ ಕಂಟಿನ್ಯೂ ಆನ್ ದಿಸ್ ಟಾಪಿಕ್, ಲೆಟ್ಸ್ ಲಿಸನ್ ಟು ದಿಸ್ ಸಾಂಗ್. ಜಾನ ಹೈ ಓ ದೇಶ ಮೇರೆ ಮೇರಿ ಜಾನ ಹೈ ತೂ ಹಿ ಮೇರಿ ಪಹಚಾನ ಹೈ topic, but actually has the potential of the entire population. It's a concept where the power lies with us, the people. In 2022, there isn't a single person who does not know what voting is. Voting is a basic right for anyone above the age of 18. They have to make a choice as to who they think is the right leader for their country. In India, the parliamentary government is of two types, state and central. While we all know that elections happen once in every 5 years, the citizens are always the deciders. Coming to elections in India specifically, we the people are completely dependent on our government. Suppose the road isn't right and there are too many potholes on the road in your home, or the electric pole has fallen down, or the water supply stopped. All of this we blame on the current ruling party, which is not right because there's another side to this. The party and the person elected struggle to keep up the promises that they made to you. You chose them and they want to make you feel like you made the right decision. So whenever you vote, don't just complain about the errors. Remember and consider the enhancements. Because there are so many good things also that have been implemented, which you need to think about next time you complain about the pothole. The most recent election was in April-May 2019. When Shri Narendra Modi was re-elected to be the country's Prime Minister. The Pradhan Mantri is appointed by the President and is the head of the government of Republic of India. He is also head of the ruling party at the Lok Sabha, which is the house of the people, again, you. Now, general elections were held in India in 7 phases, from 11th April to 19th May, to elect the members of the 17th Lok Sabha. Votes were counted and the result was declared on 23rd May. Around 912 million people were eligible to vote and the voter turnout was over 67%, the highest ever, as well as the highest ever participation by women voters. We are growing up, India. Keep it up. The Election Commission conducts the elections and provides voluntary facility to 80 years plus aged electors to vote through ballot papers at their homes depending upon polling booth accessibility. Elections are taken up enthusiastically by the major portion of the Indian population who turn out in very high numbers. For example, an 83-year-old woman, Dolma, cast her vote at Chasak Bhatori polling station in Panji area of the Chamba district after covering 14 kilometers by just walking on a snowy road during 2022 assembly elections in Himachal Pradesh. See, the excitement for elections in India is very high. By elections, you would have heard that word, but what is it? When an elected candidate to either the state assembly or Lok Sabha or Rajya Sabha leaves the office vacant before their term ends, a by-election is conducted to find a suitable replacement to fill the vacant position. It is often referred to in India as by-polls. So now you know what by-election means. But what do you think are the reasons for this? There are many. For example, resignation by the sitting MP or MLA or death of the sitting MP or MLA. But other reasons occur when the incumbent becomes ineligible to continue in the office. For example, criminal conviction or failure to maintain a minimum attendance in the office or due to election irregularities found later. Also, when a candidate has won more than one seat, they have to vacate one. पता तो होगा होगा राशन कार्ड दे झगड़ा ना तकरार अच्छा है जो खो गया दे झगड़ा ना तकरार अरे ना तू किसी से लेना देना ना कोई सर पे उधार प्यारो तू लागे बोलो तू लागे मत कर मत कर मत कर मत कर अरे ना ना ना ना ना ना ना ना Welcome back after the musical break. I am Sanjana. Let's continue about election and voting rights. When we vote in India, there are three types of people in our country according to my knowledge. One, the people that have been voting for a long time, that is, responsible citizens. Now in your house, your grandparents would have seen at least three cycles of voting and they would have seen at least three ruling parties or they would have seen different parties come to power. And they know how voting works, they know how polling works, they know what constituency means, they know each and everything about voting. And you know this because they are always telling you to cast your vote also. And I think you should listen to them because every vote matters. Second, the first time voters. Now, first time voters don't exactly know anything about the election game or how it works. Or anything even minutely related to the process of choosing a leader. This is only because they don't really have enough information about elections. Now, when you're a first-time voter, you hear thousands of different things about so many parties and you're obviously confused and you can't make a proper decision. But hear me out. The right to vote is a fundamental right. Remember your 8th standard civics? Exactly. Everything you need to know is within you. All you need to know to vote is that you are allowed to choose the leader you want and the only way to do it is to make an informed decision rather than an influenced decision. Think about it. Before I continue, let's listen to another song. Desh mera rang rez ye babu ghat ghat yahan ghatta jadu Desh mera rang rez ye babu छोटी बड़ा पतंगर काई पहाड़ है कंकर शंकर पार है छोटी बड़ा पतंगर इंडिया सर ये चीज धुरंधर इंडिया सर ये चीज धुरंधर रंग रंगीला पर जातंतर रंग रंगीला पर जातंतर Cut! the last type, the lazy people who don't vote at all. There are people who say, who is going to wake up and go to the polling station and vote? Yes, believe it or not, there are people like this. But when you are eligible, why not exercise your right? Every vote matters. And you know what? I know you would have heard this phrase thousands of times. But don't you think there's a reason why people say that? 2004, Karnataka Assembly elections saw the miracle where the candidate won by just one vote's difference. And many more incidents where just 1 to 5 votes have created the biggest twists and turns in the leadership of a nation. So don't think that your vote does not matter. Just as I said, one vote difference can make a person win or lose. And it can be you whose vote that counts. And you know the easy thing? You can just go to the polling station, cast your vote, choose your leader, and you can go back home. That's all it takes to vote. Now, India is a vast country, the second most populated country in the world, and there are many people. But the problem is, the information is limited. And information to ask also people are scared, information to give also people are scared. But now what I'm going to talk about is voting rights. And the first thing is right to know. All the voters have right to know the details of the candidates who are contesting. There'll be at least minimum of 10 candidates who are standing in a particular election. And you being a voter are entitled to know who each candidate is, what their criminal record is, what their total financial worth is, and every other detail you want to know is legally permitted. So if you want to know the details, go and ask for it. And if they don't give it to you, tell them that it is provided in Section 19 of the Indian Constitution. I'm sure they'll give it to you then. Second, right not to vote. I'm sure you would have heard the phrase NOTA. That is none of the above. Now, there'll be, as I said, minimum of 10 people contesting. And if you don't want any one of them to contest, there is an option for you to choose neither of them. Because you don't need to know who you're voting for. And if you really don't want to vote for them, it's up to you. So, there is an option for you as well. Third, special assistance to infirm and illiterate voters. Now, these are the people who are unable to cast their votes due to physical disability or any other infirmity. Now, don't think that in your house there are people with physical problems or they have a disability or any other health issues. There is a solution to everything. And that is, you can go and ask for separate ballot papers, take assistance of different electoral officers. They're all there to help you cast your vote. So don't stay back just because of a physical disability and lose your right to vote. Lastly, tendered votes. Now, tendered votes is nothing but illegal votes or votes that have been cast in your name, but you didn't do it. Do not worry. Don't freak out. There's always a solution for this as well. Because if someone has cast a vote in your name, but you didn't do it, you can go and complain. You can go and tell them that this is not me. This is not my vote. And there is a solution for that. And that is, you can go and get a separate ballot paper. You have to just show your ID proof and you can still vote. There is nothing to worry. The government will look into it and catch the person who did the illegal vote. ये जो देश है तेरा स्वदेश है तेरा तुझे है पुकारा ये वो बंधन है जो कभी टूट नहीं सकता ये जो देश है तेरा स्वदेश है तेरा तुझे है पुकारा ये वो बंधन है जो कभी टूट नहीं सकता मिट्टी की है जो खुशबू तू कैसे भुलाएगा तू चाहे तुझे है पुकारा। ये वो बंधन है जो कभी टूट नहीं सकता। सब तो पालियां अब है क्या कमी। यूं तो सारे सुख है बरसे पर दूर तू है अपने घर से। आ लौट चल तू अब दीवाने जहां कोई तो तुझे अपना माने। आवाज दे तुझे बुलाने वही दे तुझे है पुकारा। ये वो बंधन है जो कभी टूट नहीं सकता। यू आर लिसनिंग टू एनएक्स एंड लेट्स कंटिन्यू अबाउट स्ट्रेंथनिंग द कंट्री थ्रू इलेक्शंस। Voting is one of the most essential rights as a democratic country, since it is in the hands of the people in a democracy to elect their government representatives. And India proudly is a democratic country where we stand by the people, for the people and of the people. So every single leader is elected by us. To exercise this right, not only must you have your citizenship and your age eligibility, but you should also have a voter ID card to cast your vote. Remember your parents telling you to apply for a voter ID card? It's for this purpose. So it's better you get it done soon. Your voter ID card also have several other functions, such as an ID, address proof, and it's also linked to an individual's Aadhaar card, making it one of the most important documents that an individual should own. Every time you go for a passport renewal or a passport application or any government office, they'll first ask you for your voter's ID. Now, you can ask me, Sanjana, I'm an Indian citizen, but I live abroad. Can I vote? Of course you can. Just be in India on the day of the poll and go to your constituency and cast your vote. The thing is, whether you are in India or not, you shouldn't just be a citizen. You should be a person who is eligible to vote. So if you are abroad just for your education or your employment, don't worry, you still have your voting rights. All this time, I was talking about who can vote, how to vote, where to vote, etc. But there are also some people who cannot vote, like people who have committed specific crimes, current prisoners, non-residents, etc. All these people do not have the right to vote. The main cause for people not voting is illiteracy and no access to information. Now, people in the rural areas are not educated enough to understand the procedure of equality in voting. Everyone thinks that people in rural areas are always influenced to vote, which is sadly the truth. But what we can do is give them the information and the education they need to make the informed and, most importantly, the right decision. The Indian government has enforced a right and just voting system to not only say we follow equality, but also to provide that equality. The polling station is common for every single citizen, despite of who you are, where you come from, or what you do. How you vote and how a government official votes is the literal same process. In 2009, the government of India included even the third gender in the application forms for voter IDs under the option others, to include even them as voters and include them as citizens and to show them that even their vote matters. चाराने बते हैं चाराने सुन ले बेस्ता करना या आने चाराने बते हैं चाराने सुन ले बेस्ता करना या बराने जिंदगी यूं ही वेस्ट हुई जराने बचे है जराने सुन ले व्यस्त करना या आने चाराने बचे है चाराने सुन ले व्यस्त करना या इतने सपने थे जो दिल में ही मर गए चढ़ने के पहले ही पर्वत से डर गए कितने सपने थे जो दिल में ही मर गए चढ़ने के पहले ही पर्वत से डर गए अब तो चढ़ेंगे गिरेंगे देखेंगे क्या है पर्वतों के पास के अब तो आगे चढ़ाने बचे हैं चढ़ाने सेकंड इनिंग्स में जो मारेंगे छक्का सीधा स्टेडियम के पास अब तो आने चराने बचे है चराने सुन ले पेश करना यार बराने जिंदगी यूं ही वेस्ट हुई वेस्ट हुई वेस्ट हुई बराने जिंदगी के अब तो आने चराने बचे हैं चराने सुन ले बेस्ट करना या Now, let's move on from the history of voting to modern voting. While paper ballot voting was how it started, now we have something called as EVM. That is nothing but electronic voting machines, where the voter can just press a button and his vote is cast and recorded. To manage the votes of the second highest population in the world, there is an election commission whose sole duty is to conduct a just and impartial election. Now, the election commission works its best and works so hard to make sure that there's no partiality in elections every single time, every 5 years, every bipoll election, the election commission works really, really justly. But still, there are people who complain and say that, you know, it's not fair. They are being partial. They are not showing the same justice to us, which is not true. You should get your facts and then complain. The result of the poll will declare the ruling government, which is the political party that wins with the highest number of votes. If there's one political party that wins, there are various other political parties that don't win. And these all form something called as opposition. Now, opposition is healthy as it questions the ruling party on all its policies and decisions, therefore ensuring that all the steps taken are in the interest of the citizens of India only. We all talked about the voters and, you know, the candidates and everything. But what about the procedure for the candidate and for the contestant? They are required to file their nomination papers with the Electoral Commission. Then, a list of candidates is published. No party is allowed to use government resources for campaigning. No party is allowed to bribe the candidates before elections. And the government cannot start a new project during election period. Campaigning ends by 6 p.m. 2 days before the polling day. Now, all these rules, I'm not going to say everybody follow.